ನೋಡಬೇಡ ಅಮ್ಮಯ್ಯ, ನೀ ಮೋಸ ಹೋಗದಿರುದಮ್ಮಯ್ಯ, ಈ ವೇಷ ನೋಡಬೇಡ ಅಮ್ಮಯ್ಯ, ನೀ ಮೋಸ ಹೋಗದಿರುದಮ್ಮಯ್ಯ, ಎಂದೆಂದಿಗೂ ನಾನು ನಿನ್ನೊನ್ನೇ, ಎಂದೆಂದಿಗೂ ಡಾರ್ಲಿಂಗ್ ನಿನ್ನೊನ್ನೇ. ಎಂದೆಂದಿಗೂ ನಾನು ನಿನ್ನೊನ್ನೇ.